ಮತ್ತೊಂದು ಆರೋಗ್ಯವಿರುವಂತಹ ಪ್ರಾಣಿಗೆ ಹೋಗಿ ಕಚ್ಚಿದಾಗ ಈ ರೋಗ ಹರಡುತ್ತದೆ. ಸಾಮಾನ್ಯವಾಗಿ ಈ ರೋಗ ಮಳೆಗಾಲದಲ್ಲಿ ಮತ್ತು ತದನಂತರ ದಿನಗಳಲ್ಲಿ ಹೆಚ್ಚಾಗಿ ಈ ರೋಗವು ಕಂಡು ಬರುತ್ತದೆ. ಸೊ ಎಲ್ಲಪ್ಪ ಅಂದ್ರೆ ಈಗ ಜಾಸ್ತಿ ಕೊಳಚೆ ಪ್ರದೇಶಗಳಲ್ಲಿ ನೊಣಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಈ ರೋಗ ಉದ್ಭವವಾಗುತ್ತದೆ. ಸೊ ಇದರ ರೋಗದ ಲಕ್ಷಣ ಬಗ್ಗೆ ಹೇಳಬೇಕಂದ್ರೆ, ಸೊ ಇದು ಕುರಿಗಳಲ್ಲಿ ಅತಿ ಜ್ವರ ಬರುತ್ತೆ, ಅಂದ್ರೆ 104-107 ಫರ್ನೆಟ್ ವರೆಗೂ ಜ್ವರಗಳು ಇರುತ್ತವೆ. ಮತ್ತು ಇದರಲ್ಲಿ ಮೂಗು ನಾಲಿಗೆ ಒಸಡು ಮೇಲೆ ಗಾಯ ಆಗೋದು ಉಣ್ಣಾಗೋದು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಮತ್ತು ಮೂಗಿನ ಒಳಪದರು ಕೆಂಪಾಗಿ ಮೂಗಿನ ಒಳಗೆ ಮತ್ತು ಸುತ್ತ ರಕ್ತ ಮಿಶ್ರಿತವಾಗಿ ಸಿಂಬಳ ಕಟ್ಟಿಕೊಳ್ಳುವುದು ಮತ್ತು ಬಾಯಿಯಲ್ಲಿ ಜೊಲ್ಲು ಸೋರುವುದು, ತುಟಿ ಮೂಗು ನಾಲಿಗೆ ಗದ್ದ ಮತ್ತು ಕಿವಿಗಳಲ್ಲೆಲ್ಲ ಊದಿಕೊಳ್ಳುವುದು ಮತ್ತೆ ಉಣ್ಣೆಯನ್ನು ಉದುರುವುದು. ಸಾಮಾನ್ಯವಾಗಿ ಈ ನಾಲಿಗೆ ದಪ್ಪವಾಗಿ ನೀಲಿ ವರ್ಣಕ್ಕೆ ತಿರುಗೋದು, ಇದು ಒಂದು ಅದಕ್ಕಾಗಿ ಇದನ್ನ ನೀಲಿ ನಾಲಿಗೆ ರೋಗ ಅಂತಾನ ಕರೀತಾರೆ. ಮತ್ತು ಕಾಲುಗಳಲ್ಲಿ ಮತ್ತು ಗೊರಸುಗಳಲ್ಲಿ ಮಧ್ಯಭಾಗ ಇರುತ್ತಲ್ಲ ಅಲ್ಲಿ ಕೆಂಪಾಗಿ ಊದಿಕೊಂಡು ಕುರಿಗಳಲ್ಲಿ ಕುಂಠಿತವಾಗುತ್ತದೆ. ಸೊ ಈ ರೀತಿ ಬಂದಂತ ರೋಗದ ಲಕ್ಷಣಗಳಿಂದ ಕುರಿಗಳು ನಿಶಕ್ತವಾಗಿ ಸಡನ್ ಆಗಿ ಸಾವನ್ನಪ್ಪುತ್ತವೆ. ಸೊ ಈ ರೀತಿ ಲಕ್ಷಣಗಳು ಕಂಡು ಬರುತ್ತವೆ. ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು, ನೀವು ಹೇಳಿದ್ರಿ ಒಂದು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ವೈಜ್ಞಾನಿಕವಾಗಿ ಈ ಲಕ್ಷಣದ ಬಗ್ಗೆ ಹೇಳಿದ್ರಿ. ಸಾಮಾನ್ಯ ನಮ್ಮ ರೈತರು ಯಾವ ರೀತಿಯಿಂದ, ಕುರಿಗಾರರು ಯಾವ ರೀತಿಯಿಂದ ಅದನ್ನ ಗುರುತಿಸ್ತಾರೆ ಸರ್? ಇದು ಸಾಮಾನ್ಯವಾಗಿ ಅದೇ ಮೊದಲೇ ಹೇಳಿದಾಗೆ ಇದ ರೋಗದ ಲಕ್ಷಣಗಳ ನಾಲಿಗೆ ದಪ್ಪಾಗಿ ನೀಲಿ ವರ್ಣಕ್ಕೆ ತಿರುಗುತ್ತೆ. ಸೊ ಅದನಂತರ ಈಗ ಜ್ವರ ಜಾಸ್ತಿ ಬರುತ್ತೆ, 107 ವರೆಗೂ ಜ್ವರ ಜಾಸ್ತಿ ಇರುತ್ತೆ. ಮತ್ತೆ ಮೂಗು ನಾಲಿಗೆ ಒಸಡು ಮೇಲೆಲ್ಲ ಗಾಯ ಆಗುತ್ತೆ. ಕಾಲುಗಳು ಮತ್ತು ಗೊರಸೆಗಳಿರುತ್ತಲ್ಲ, ಸೊ ಗೊರಸೆಗಳ ಮಧ್ಯಭಾಗ ಇರುತ್ತಲ್ಲ ಅಲ್ಲಿ ಕೆಂಪಾಗಿ ಊದಿಕೊಂಡು ಕುರಿಗಳು ಕುಂಠಿತವಾಗುತ್ತವೆ. ಸೊ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ, ತುಟಿ ಮೂಗು ನಾಲಿಗೆ ಗದ್ದ ಮತ್ತು ಕಿವಿಗಳಲ್ಲಿ ಸೊ ಊದಿಕೊಳ್ಳುತ್ತದೆ. ಸೊ ಈ ರೀತಿ ರೈತರು ಈ ರೀತಿ ರೋಗದ ಲಕ್ಷಣಗಳನ್ನು ಕಂಡಾಗ ಪಶು ಆಸ್ಪತ್ರೆಗೆ ಹೋಗಿ ಸಲಹೆಯನ್ನು ಪಡೆದುಕೊಳ್ಳಬೇಕು. ಈಗ ಯಾವುದೇ ಒಂದು ರೋಗ ಮನುಷ್ಯನಲ್ಲಾಗ್ಲಿ ಅಥವಾ ಪ್ರಾಣಿಗಳಲ್ಲಾಗ್ಲಿ ಒಂದು ಏನು ಏಜೆಂಟ್ ಅಂತ ಹೇಳ್ತೀವಿ, ಏಜೆನ್ಸಿ ಅಂತ ಹೇಳ್ತೀವಿ ನಾವು, ಅಂದ್ರೆ ರೋಗ ಹರಡೋದಕ್ಕೆ ಒಂದ್ ಸ್ವಲ್ಪ ಮಧ್ಯವರ್ತಿಗಳು ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ಕುರಿಗಳಲ್ಲಿ ಕಂಡು ಬರುವ ನೀಲಿ ನಾಲಿಗೆ ರೋಗಕ್ಕೆ ಬಂದ್ರೆ ಇದು ಯಾವ ಒಂದು ಮೂಲಕ ಹರಡುತ್ತದೆ, ಹೇಗೆ ಹರಡುತ್ತದೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಹೇಳಿ ಸರ್. ಸೊ ಇದು ಮೊದಲೇ ನಾನು ಹೇಳಿದಾಗೆ ಇದು ಒಂದು ವೈರಾಣದಿಂದ ಬರುವಂತ ರೋಗ. ವೈರಾಣದಂದ್ರೆ ಈಗ RB ವೈರಾಣು ಅಂತ ಇರುತ್ತೆ. ಈಗ ಮೊದಲನೇದಾಗಿ ಇದು ಕರುಡು ನೊಣಗಳಿಂದ ಹರಡುವಂತ ರೋಗ. ಇದು ಕರುಡು ನೊಣ ಹೆಚ್ಚಾಗಿ ನೀರು ನಿಂತಿರುವ ಕೊಳಚೆ ಪ್ರದೇಶಗಳಲ್ಲಿ ಈ ನೊಣ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಈಗ ರೋಗ ಬಂದಂತ ಕುರಿಗಳ ಮೇಲೆ ಇದನ್ನು ಕಚ್ಚಿ ಮತ್ತೆ ಆರೋಗ್ಯ ಇರುವಂತ ಕುರಿಗಳನ್ನು ಕಚ್ಚಿದಾಗ ಈ ರೀತಿ ರೋಗ ಉದ್ಭವವಾಗುತ್ತದೆ. ಸೊ ಅದರಿಂದ ರೈತರು ಇದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿದೆ. ಈಗ ಇದರದ ಒಂದು ಚಿಕಿತ್ಸೆ ಬಂದ್ರೆ ಚಿಕಿತ್ಸೆ ಹೇಗೆ ಮಾಡಬೇಕು, ಮತ್ತೆ ಇದರ ಲಸಿಕೆ ಯಾವೆಲ್ಲ ಒಂದು ಲಸಿಕೆಗಳು ಲಭ್ಯ ಇದ್ದಾವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಜೊತೆಗೆ ಈಗ ಯಾರು ಉಳ್ಳವರು ಇರ್ತಾರೆ ಅವರು ಹೊರಗಿನಿಂದ ಕೂಡ ತಗೊಳ್ತಾರೆ, ಈ ಕುರಿತು ಒಂದ್ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ. ಈ ರೋಗಕ್ಕೆ ಚಿಕಿತ್ಸೆ ಇದು ಮೊದಲೇ ಹೇಳಿದಾಗ ಇದು ವೈರಾಣು ಆಗಿರೋದ್ರಿಂದ ಸೊ ಯಾವುದೇ ರೀತಿಯಾದ ಚಿಕಿತ್ಸೆ ಅಂದ್ರೆ ಇದನ್ನ ನಾವು ಆರೈಕೆ ಮತ್ತೆ ಮುಂಜಾಗ್ರತೆಯಿಂದ ಇದನ್ನು ನಿಯಂತ್ರಣ ಮಾಡಬಹುದು. ಮತ್ತು ಈ ರೋಗಕ್ಕೆ ಲಸಿಕೆ ಲಭ್ಯವಿದೆ, ಇದು ಎಲ್ಲ ಪಶು ಆಸ್ಪತ್ರೆಯಲ್ಲಿ ದೊರೆಯುತ್ತೆ. ಮತ್ತೆ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದನೇ ಸರಬರಾಜು ಆಗಿರುತ್ತದೆ. ಮತ್ತು ಇದನ್ನು ರೈತರು ಅಂದ್ರೆ ಮಳೆಗಾಲದಕ್ಕಿಂತ ಮುಂಚೆ, ಈಗ ಅಕ್ಟೋಬರ್ ಇಂದ ಈ ರೋಗ ಉದ್ಭವವಾಗುತ್ತದೆ, ಅದಕ್ಕಿಂತ ಮುಂಚೆ ಅಂದ್ರೆ ಜುಲೈ ಆಗಸ್ಟ್ ಅಲ್ಲಿ ಈ ಲಸಿಕೆಯನ್ನು ಹಾಕಿಸಬೇಕು. ಮತ್ತು ಇದು ಅತಿ ಸೂಕ್ಷ್ಮಾಣುಜೀವಾಗಿರುವುದರಿಂದ ನಿರ್ದಿಷ್ಟ ಚಿಕಿತ್ಸೆ ಇರುವುದಿಲ್ಲ. ಸೊ ಇದಕ್ಕಾಗಿ ಆಂಟಿಬಯೋಟಿಕ್ಸ್ ಮತ್ತೆ ನೋವು ನಿವಾರಕ ಮತ್ತು ಶಕ್ತಿವರ್ಧಕ ಔಷಧಿಗಳನ್ನು ಕೊಡಿಸಬೇಕು. ಸೊ ಮೇನ್ ಏನಪ್ಪಾ ಅಂದ್ರೆ ಇದರ ಚಿಕಿತ್ಸೆಗೆ ಮತ್ತೆ ಅದರ ಆರೈಕೆ ಮತ್ತು ಮುಂಜಾಗ್ರತೆ ಕ್ರಮ ವಹಿಸಿದ್ರೆ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಈಗ ಈ ರೋಗದ ಒಂದು ಆರೈಕೆಗೆ ಬಂದ್ರೆ ಮತ್ತೆ ಮುಂಜಾಗ್ರತಾ ಕ್ರಮಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಸೊ ಈ ರೋಗ ಮುಂಚೆ ಹೇಳಿದಾಗೆ ಸೊ ಇದು ಸೂಕ್ಷ್ಮಾಣು ಜೀವಿ ವೈರಾಣಿಂದ ಬರುವಂತ ರೋಗ ಆಗಿರೋದ್ರಿಂದ ಸೊ ಇದರಲ್ಲಿ ಮೊದಲನಾಗಿ ರೋಗ ಬಂದಂತ ಕುರಿಗಳಿಗೆ ನೀವು ಆರೈಕೆಯನ್ನು ಮಾಡಬೇಕು. ಸೊ ಆರೈಕೆ ಈಗ ಮಾಡ್ಬೇಕಪ್ಪ ಅಂದ್ರೆ ಈಗ ಪೀಡಿತ ರೋಗಗಳಲ್ಲಿ ಕುರಿಗಳಲ್ಲಿ ಬಾಯಲ್ಲಿ ಗಾಯ ಆಗಿರುತ್ತೆ. ಸೊ ಅದನ್ನು ನಾವು ಸೋಡಿಯಂ ಕಾರ್ಬೊನೇಟ್ ಅಥವಾ ತಿನ್ನುವ ಸೋಡಾ ಅಥವಾ ಉಪ್ಪು ನೀರಿಂದ ತೊಳಿಬೇಕು. ಮತ್ತೆ ನಾಲಿಗೆ ಮತ್ತು ಒಸಡುಗಳಿಗೆ ಬೊರಾಕ್ಸ್ ಪುಡಿ ಅಂತ ಬರುತ್ತೆ. ಸೊ ಅದು ಮಿಶ್ರಿತವಾಗಿ ಜೇನುತುಪ್ಪಲ್ಲಿ ಮಿಶ್ರಣ ಮಾಡಿ ಮತ್ತು ಅಥವಾ ಗ್ಲಿಸರಿನ್ ಅಂತ ಬರುತ್ತೆ, ಅದನ್ನು ನೀವು ಆ ಬಾಯಿಗೆ ಅಥವಾ ಗಾಯದಂತ ನಾಲಿಗೆ ಅಲ್ಲಿಗೆ ಒಸಡಿಗೆ ಅದನ್ನ ಮಿಶ್ರಿತವಾಗಿ ಹಚ್ಚಬೇಕು. ಮತ್ತು ಈಗ ಕಾಲುಗಳಲ್ಲಿ ಮತ್ತು ಗೊರಸಿನ ಮಧ್ಯಭಾಗದಲ್ಲಿ ಗಾಯ ಇದ್ದಲ್ಲಿ ಪೊಟ್ಯಾಸಿಯಂ ಪರ್ ಮ್ಯಾಗ್ನೆಟಮ್,

ಮನುಷ್ಯನಿಗೂ ಮತ್ತು ಜಾನುವಾರುಗಳಿಗೂ ಬರುವ ರೋಗ ರುಜಿನಗಳಿಗೆ ನೈರ್ಮಲ್ಯ ಕಾಪಾಡುವುದು ಮುಖ್ಯ ಕಾರಣ. ಸದ್ದುದ್ದೇಶ ಹೊಂದಿರುವ ಸ್ವಚ್ಛತಾ ಆಂದೋಲನವು ಪರಿಪೂರ್ಣ ಅರ್ಥ ಪಡೆಯಬೇಕಾದರೆ ನಮ್ಮ ಪರಿಸರದಲ್ಲಿನ ಎಲ್ಲವೂ ಸ್ವಚ್ಛವಾಗಿರಬೇಕು. ದನಗಳು, ದನಗಳ ಕೊಟ್ಟಿಗೆ ಮತ್ತು ಪಶುಪಾಲಕರ ವಿಷಯದಲ್ಲಿ ನೈರ್ಮಲ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಅದರಲ್ಲೂ ಮಿಶ್ರತಳಿ ಹಸುಗಳ ಪಾಲನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವವಾಗಿದೆ. ಅದರಲ್ಲೂ ಮಿಶ್ರತಳಿ ಹಸುಗಳ ಪಾಲನೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಮಹತ್ವದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಸ್ವಚ್ಛತೆಯ ಕುರಿತು ಸುದ್ದಿಗಳನ್ನು ಗಮನಿಸುತ್ತಿದ್ದೇವೆ. ನಮ್ಮ ಮನೆ, ಹಳ್ಳಿ, ಕಚೇರಿ, ಶಾಲೆ, ಕಾಲೇಜು, ರಸ್ತೆ, ಸಾರ್ವಜನಿಕ ಸ್ಥಳಗಳು, ಉದ್ಯಾನವನ ಎಲ್ಲವೂ ಸ್ವಚ್ಛಗೊಳ್ಳಲು ಅಣೆಯಾಗುತ್ತಿವೆ. ಆದರೆ ನಮ್ಮ ರೈತರು ಯಾಕೋ ತಮ್ಮ ದನಗಳ ಕೊಟ್ಟಿಗೆಯನ್ನು ಮಾತ್ರ ಸ್ವಚ್ಛತಾ ಅಭಿಯಾನದಿಂದ ದೂರವಿಟ್ಟಂತೆ ಕಾಣುತ್ತಿದೆ. ಹೌದು, ಎಲ್ಲಕ್ಕೂ ಪ್ರಾಶಸ್ತ್ಯ ನೀಡುತ್ತಿರುವ ಗ್ರಾಮೀಣ ಭಾಗದ ರೈತ ಸಮುದಾಯವು ತಮ್ಮ ಆರ್ಥಿಕತೆಯ ಮೂಲವಾದ ಪಶುಸಂಗೋಪನೆಯ ವಿಭಾಗದಲ್ಲಿ ಸ್ವಚ್ಛತೆಯನ್ನು ತರುವಲ್ಲಿ ವಿಫಲರಾಗುತ್ತಿದ್ದಾರೆ. ಪಶುಗಳಿಂದ ಉತ್ತಮ ಲಾಭವನ್ನು ಪಡೆಯಬೇಕಾದರೆ ಅವುಗಳ ಆರೋಗ್ಯವೂ ಮುಖ್ಯ. ಈ ನಿಟ್ಟಿನಲ್ಲಿ ಅವು ವಾಸಿಸುವ ಪರಿಸರದ ನೈರ್ಮಲ್ಯ ಅಡಗಿದೆ. ಹಾಗಾಗಿ ದನಗಳ ಕೊಟ್ಟಿಗೆಯ ಸ್ವಚ್ಛತೆ ಅವಶ್ಯಕವಾಗಿದ್ದು ಸ್ವಚ್ಛ ಪಶುಪಾಲನಾ ಅಭಿಯಾನಕ್ಕೆ ನಾಂದಿ ಹಾಡಬೇಕಾಗಿದೆ. ಇನ್ನು ಪಶುಪಾಲನೆಯಲ್ಲಿ ರೋಗ ಹರಡುವ ಮಾರ್ಗಗಳು ಅಂತ ಹೇಳಿದರೆ ಅನೇಕ ಸಾಂಕ್ರಾಮಿಕ ರೋಗಗಳು ಗಾಳಿ, ಆಹಾರ, ನೀರು, ಕೀಟಗಳ ಮುಖಾಂತರ ಹರಡುತ್ತವೆ. ಬ್ಯಾಕ್ಟೀರಿಯಾ, ವೈರಾಣು, ಶಿಲೀಂಧ್ರ, ಪರೋಪಜೀವಿಗಳ ಬಾಧೆಗಳು ಹೆಚ್ಚಾಗಿ ಪಶುಗಳನ್ನು ಕಾಡುತ್ತವೆ. ಇದರ ಪರಿಣಾಮವಾಗಿ ಜಾನುವಾರುಗಳಲ್ಲಿ ಉಸಿರಾಟದ ಅಂಗಗಳು, ಜೀರ್ಣಾಂಗಗಳು, ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ಸಂಬಂಧಿ ಕಾಯಿಲೆಗಳು ಸಂಭವಿಸುತ್ತವೆ. ಇದರಿಂದ ಜಾನುವಾರುಗಳ ಉತ್ಪಾದನಾ ಸಾಮರ್ಥ್ಯ ಕುಂಠಿತವಾಗುತ್ತದೆ. ರೈತರ ಆರ್ಥಿಕತೆಯ ಮೇಲೆ ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ. ಕಲುಷಿತ ಮೇವು ಆಹಾರ, ಕಲುಷಿತ ನೀರು, ಅಶುದ್ಧ ನೆಲಹಾಸು, ರೋಗಯುತ ವ್ಯಕ್ತಿ, ಕಲುಷಿತ ಗಾಳಿ, ವಿಲೇವಾರಿಯಾಗದ ತ್ಯಾಜ್ಯ ಇವು ರೋಗದ ಮೂಲಗಳಾಗಿವೆ. ಇನ್ನು ನಾವು ಪಶುಪಾಲನೆಯಲ್ಲಿ ರೋಗಗಳನ್ನು ಹೇಗೆ ತಡೆಗಟ್ಟಬಹುದೆಂದರೆ ಅಶುದ್ಧ ಪರಿಸರದಿಂದ ಸಂಭವಿಸುವ ಪರಿಣಾಮಗಳಿಗೆ ಕೆಲ ಅಂಶಗಳನ್ನು ಗಮನಿಸಿ ಪ್ರಾಮುಖ್ಯತೆ ನೀಡಿ ಸ್ವಚ್ಛತೆಯನ್ನು ಕಾಪಾಡಿ ಪಶುಗಳ ಆರೋಗ್ಯದ ಮಟ್ಟವನ್ನು ಸುಧಾರಿಸಬಹುದು. ಕೊಟ್ಟಿಗೆಯಲ್ಲಿ ಉತ್ತಮ ವಾಯು ಸಂಚಾರದ ಅವಶ್ಯಕತೆ ಇರುವುದರಿಂದ ಕಲುಷಿತ ಗಾಳಿಯನ್ನು ನಿರ್ಮೂಲನೆ ಮಾಡಿ ಸ್ವಚ್ಛ ಗಾಳಿಯು ಸಂಚರಿಸುವಂತೆ ಮಾಡಬೇಕು. ಧೂಳು, ಅನಿಲಗಳು ಶೇಖರಗೊಂಡು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತವೆ. ಇದರಿಂದ ಪ್ರಮುಖವಾಗಿ ಉಸಿರಾಟ ಸಂಬಂಧಿ ರೋಗಗಳು ಕಾಣಿಸುತ್ತವೆ ಹಾಗೂ ಗಳಲೆ ರೋಗದಂತಹ ಮಾರಣಾಂತಿಕ ಕಾಯಿಲೆಗಳು ಸಂಭವಿಸಬಹುದು. ಮೇವು ಉತ್ತಮ ಬೆಳವಣಿಗೆಗೆ ಹಾಗೂ ಹಾಲಿನ ಉತ್ಪಾದನೆಗೆ ಪೋಷಕಾಂಶಯುಕ್ತ ಶುದ್ಧ ಮೇವಿನ ಅವಶ್ಯಕತೆ ಇದೆ. ಯಾವುದೇ ರೀತಿಯ ತ್ಯಾಜ್ಯ ಪದಾರ್ಥಗಳಾದ ಸಗಣಿ, ಮೂತ್ರಗಳು ಸೇರಿದಂತೆ ನಿಗಾ ವಹಿಸಬೇಕು. ಸ್ವಚ್ಛ ಹಸಿ ಹಾಗೂ ಒಣಗಿದ ಹುಲ್ಲನ್ನು ಪೂರೈಸಬೇಕು ಹಾಗೂ ಮೇವಿನ ಸಂಗ್ರಹಣೆಯ ಬಗ್ಗೆ ನಿಗಾ ವಹಿಸಬೇಕು. ಹಿಂಡಿ ಭೂಸ ಒಣ ಪ್ರದೇಶದಲ್ಲಿ ಅಂದರೆ ತೇವಾಂಶ ಇಲ್ಲದ ಜಾಗದಲ್ಲಿ ಸಂಗ್ರಹಿಸಬೇಕು. ಇಲ್ಲವಾದಲ್ಲಿ ಶಿಲೀಂಧ್ರಗಳ ಬೆಳವಣಿಗೆ ವೃದ್ಧಿಸಿ ರೋಗಗಳನ್ನು ಉಂಟು ಮಾಡುತ್ತದೆ. ಕುಡಿಯಲು ಬಳಸುವ ನೀರು ಸ್ವಚ್ಛವಾಗಿರಬೇಕು. ಕಲುಷಿತ ನೀರಿನಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಬಹುಬೇಗ ಆಗುವುದರಿಂದ ತೊಂದರೆ ಸಂಭವಿಸುತ್ತದೆ. ನಿಯಮಿತವಾಗಿ ನೀರಿನ ತೊಟ್ಟಿಗಳನ್ನು ಸ್ವಚ್ಛಗೊಳಿಸುತ್ತಿರಬೇಕು. ಜಾನುವಾರುಗಳು ಮಲಗಿದಾಗ ಕೆಚ್ಚಲು ನೆಲದ ಸಂಪರ್ಕಕ್ಕೆ ಬರುವುದರಿಂದ ನೆಲಹಾಸು ಸ್ವಚ್ಛವಾಗಿರದಿದ್ದರೆ ಕೆಚ್ಚಲ ಬಾವು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರಿಂದ ಹಾಲಿನ ಉತ್ಪಾದನೆ ಗಣನೀಯವಾಗಿ ಇಳಿಮುಖವಾಗುತ್ತದೆ. ಹಸುವಿನ ಉತ್ಪಾದನಾ ಮಟ್ಟವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾದರೆ ನೆಲಹಾಸು ಶುದ್ಧವಾಗಿರಲೇಬೇಕು ಹಾಗೂ ನೆಲಹಾಸು ಯಾವುದೇ ರೀತಿಯ ಹಳ್ಳ, ಅಂಕುಡೊಂಕಾಗಿರದೆ ಸಮತಟ್ಟಾಗಿರಬೇಕು. ಇಲ್ಲವಾದಲ್ಲಿ ಮೂತ್ರ ಹಾಗೂ ನೀರು ಶೇಖರಣೆಗೊಂಡು ನೊಣ, ಸೊಳ್ಳೆಗಳ ಸಂತಾನಾಭಿವೃದ್ಧಿಗೆ ಪೂರಕವಾದ ಮಲೇರಿಯಾದಂತಹ ಕಾಯಿಲೆಗಳನ್ನು ಉಂಟು ಮಾಡಬಹುದು. ನೆಲಹಾಸನ್ನು ಶುದ್ಧಗೊಳಿಸಲು ಸಾಮಾನ್ಯ ಸಾಬೂನುಗಳನ್ನು ಬಳಸಬಹುದು. ಬ್ಲೀಚಿಂಗ್ ಪೌಡರ್, ಕ್ಲೋರ್ ಹೆಕ್ಸಿಡಿನ್, ಫಿನಾಲಿಕ್ ಪದಾರ್ಥಗಳನ್ನು, ಪೊಟ್ಯಾಸಿಯಂ ಪರಮ್ಯಾಂಗನೇಟ್, ಕ್ರಿಮಿನಾಶಕಗಳನ್ನು ಬಳಸಿಕೊಂಡರೆ ಪರಿಣಾಮ ಹೆಚ್ಚು. ಜಾನುವಾರುಗಳ ಸಗಣಿ ಮೂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತಮ ಗೊಬ್ಬರ ಗುಂಡಿಯನ್ನು ನಿರ್ಮಿಸಿ ಅದರಲ್ಲಿ ನಿಯಮಿತವಾಗಿ ವಿಲೇವಾರಿ ಮಾಡಬೇಕು. ದಿನನಿತ್ಯ ಪಶು ಸಂಗೋಪನೆಯಲ್ಲಿ ಬಳಸುವ ಪರಿಕರಗಳಾದ ನೀರುಣಿಕೆ, ಮೇವುಣಿಕೆಗಳು, ಹಾಲು ಕರೆಯುವ ಯಂತ್ರ, ಹಾಲಿನ ಪಾತ್ರೆ ಮತ್ತು ಇನ್ನೂ ಇತರೆ ವಸ್ತುಗಳು ಸ್ವಚ್ಛವಾಗಿರುವಂತೆ ನಿಗಾ ವಹಿಸಬೇಕು. ಇವುಗಳನ್ನು ತೊಳೆಯಲು ಬೆಚ್ಚಗಿನ ನೀರು ಹಾಗೂ ಸಾಬೂನು ಅಥವಾ ಮಾರ್ಜಕಗಳನ್ನು ಬಳಸಬಹುದು. ಇವುಗಳೊಂದಿಗೆ ಸಾಧ್ಯವಾದಲ್ಲಿ ಕ್ರಿಮಿನಾಶಕಗಳನ್ನು ಕೂಡ ಬಳಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವತಃ ಜಾನುವಾರುಗಳ ಸ್ವಚ್ಛತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕು. ದಿನನಿತ್ಯ ಮೈ ತೊಳೆಯುವುದು ಉತ್ತಮ. ಇದರಿಂದ ಮೈಮೇಲಿನ ಕಲ್ಮಶಗಳೆಲ್ಲ ತೊಲಗಿ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ. ಮೈ ತೊಳೆಯಲು ರಾಸಾಯನಿಕಗಳನ್ನು ಬಳಸುತ್ತಿದ್ದಲ್ಲಿ ಅವು ಕಣ್ಣು ಬಾಯಿ ಸೇರದಂತೆ ಎಚ್ಚರ ವಹಿಸಬೇಕು. ಹೈನುಗಾರರು, ರೈತ ಬಾಂಧವರು ಸಹ ಅವರ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು. ಹಾಲು ಕರೆಯುವಾಗ ಕೈಯನ್ನು ಸಾಬೂನು ಹಚ್ಚಿ ತೊಳೆದುಕೊಳ್ಳಬೇಕು. ರೋಗರಹಿತ ಜಾನುವಾರಿನ ಸಂಪರ್ಕಕ್ಕೆ ಬರುವ ಮುನ್ನ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಎಚ್ಚರ ವಹಿಸಬೇಕು. ಇಲ್ಲದಿದ್ದಲ್ಲಿ ಆರೋಗ್ಯವಂತ ಜಾನುವಾರಿಗೆ ರೋಗದ ವರ್ಗಾವಣೆಯ ಸಾಧ್ಯತೆ ಇರುತ್ತದೆ. ಎಲ್ಲ ಅಂಶಗಳನ್ನು ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಅಳವಡಿಸಿಕೊಂಡಲ್ಲಿ ಜಾನುವಾರುಗಳಿಗೆ ತಗಲಬಹುದಾದ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಕಡಿಮೆಗೊಳಿಸಿ ಉತ್ತಮ ಉತ್ಪಾದನೆಯನ್ನು ಪಡೆಯಬಹುದು ಹಾಗೂ ಚಿಕಿತ್ಸಾ ವೆಚ್ಚವನ್ನು ಕಡಿತಗೊಳಿಸಬಹುದು ಮತ್ತು ಪ್ರಾಣಿಜನ್ಯ ರೋಗಗಳು ಸಂಭವಿಸದಂತೆ ಎಚ್ಚರ ವಹಿಸಬಹುದು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿನೀನು ರೈತ ತಿಳಿನೀನು, ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿನೀನು ರೈತ ತಿಳಿನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು, ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ